ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಬೇಸಾಯಕ್ಕೆ ಇರುವ ಸಹಾಯ ಸೌಲಭ್ಯಗಳು ಮತ್ತು ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಕುರಿತು ದೇವದುರ್ಗ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಭೀಮರಾವ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಲಿಂಗಸೂರು ತಾಲೂಕಿನ ಆದಾಪುರ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳು, ಪೇಟೆ ಧಾರಣೆ, ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಇದಾದ ಬಳಿಕ ಕೆರೂರಿನ ಕುಶಾಲಪ್ಪ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು ಪ್ರಸಾರವಾಗಲಿವೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳೋಣ ತಾಳೆ ಬೆಳೆ ಬೇಸಾಯಕ್ಕೆ ಇರುವ ಸಹಾಯ ಸೌಲಭ್ಯಗಳು ಮತ್ತು ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಕುರಿತು ದೇವದುರ್ಗ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಭೀಮರಾವ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ತಾಳೆ ಬೆಳೆಗೆ ಸಾಕಷ್ಟು ಲಾಭ ಇದೆ ಎಂಬಂತಹ ಒಂದು ದೃಷ್ಟಿಯಲ್ಲಿ ರೈತ ಬಾಂಧವರು ಈ ಕಡೆ ಮುಖ ಮಾಡಿದೆ. ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳಡಿಯಲ್ಲಿ ಕೂಡ ತಾಳೆ ಬೆಳೆಯುವಂತಹ ರೈತರಿಗೆ ಸಹಾಯ ಸೌಲಭ್ಯಗಳು ದೊರೆತಿದ್ದಾವೆ. ಮುಖ್ಯವಾಗಿ ದೇವದುರ್ಗ ಭಾಗದಲ್ಲಿ ಅಲ್ಲಲ್ಲಿ ರೈತರು ತಾಳೆ ಬೆಳೆಯುವುದನ್ನು ನಾವು ನೋಡಿದ್ದೀವಿ. ತಾಳೆ ಬೆಳೆಗಾರರು ಒಳ್ಳೆಯ ಲಾಭ ಇದೆ, ಕಡಿಮೆ ಖರ್ಚು ಇದೆ, ಜೊತೆಗೆ ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆಯು ಕೂಡ ಇತ್ತೀಚೆಗೆ ಲಭ್ಯ ಆಗ್ತಾ ಇದೆ ಎಂಬಂತಹ ಒಂದು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ತಾಳೆ ಬೆಳೆಯ ಸಾಧಕ ಬಾಧಕಗಳು, ಯಾವ ರೀತಿಯಾಗಿ ಬೇಸಾಯವನ್ನು ಮಾಡಬೇಕು, ಇಲಾಖೆ ಇದಕ್ಕೆ ಯಾವ ರೀತಿಯಾಗಿ ಸಹಾಯಧನವನ್ನು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ದೇವದುರ್ಗ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಶ್ರೀಯುತ ಭೀಮರಾವ್ ಅವರು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ ಸರ್. ನಮಸ್ತೆ, ಎಲ್ಲ ಕೇಳೋರಿಗೂ ನಮಸ್ಕಾರ. ತಾಳೆ ಬೆಳೆ ಇತ್ತೀಚೆಗೆ ಸಾಕಷ್ಟು ರೈತ ಬಾಂಧವರು ಹೇಳ್ತಿದ್ದಾರೆ ತಾಳೆ ಬೆಳೆನ ಹಾಕೊಂಡಿದ್ದೀವಿ, ಈ ಸಲೆ ಚೆನ್ನಾಗಿ ಬರ್ತಾ ಇದೆ, ಬೆಳವಣಿಗೆನೂ ಕೂಡ ಚೆನ್ನಾಗಿದೆ, ಕಡಿಮೆ ಖರ್ಚು ಇದೆ ಎಂಬಂತಹ ಒಂದು ವಿಚಾರವನ್ನು ಹೇಗೆ ಅನಿಸುತ್ತೆ ತಾಳೆ ಬೆಳೆ ನಿಮ್ಮ ವಿಚಾರದಲ್ಲಿ? ಮುಖ್ಯವಾಗಿ ತಾಳೆ ಬೆಳೆ ಇಷ್ಟೊಂದು ಮಾತಾಡಲು ಪ್ರಾಮುಖ್ಯತೆ ಯಾಕೆ ಹೊಂದಿದೆ ಅಂದರೆ ಮೊನ್ನೆ ನಡೀತಂಥ ಯುದ್ಧಗಳಾಗಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಏನಿದೆ ಖಾದ್ಯ ತೈಲದ ವಾರ್ಷಿಕ ಬೇಡಿಕೆ ನಮ್ಮಲ್ಲಿ 256 ಲಕ್ಷ ಟನ್ ಬೇಡಿಕೆ ಇದೆ. ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರೋದು ಎಲ್ಲ ಎಣ್ಣೆ ಬೆಳೆಗಳಿಂದ ಬರೀ 122 ಲಕ್ಷ ಟನ್ ಇದೆ. ನಾವು ಬೇರೆ ದೇಶದಿಂದನೇ 133 ಲಕ್ಷ ಟನ್ವರೆಗೂ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ದೀವಿ. ಎಷ್ಟು ಮೊತ್ತದಪ್ಪ ಅಂದರೆ ಸುಮಾರು 80,000 ಕೋಟಿಯಷ್ಟು ಆಮದು ಮಾಡ್ತಾ ಇದ್ದೀವಿ. ಹಂಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಆಮದು ವೆಚ್ಚ ಕಡಿಮೆ ಮಾಡಿ ಆದಷ್ಟು ನಮ್ಮಲ್ಲೇ ಉತ್ಪಾದನೆ ಮಾಡೋದ್ರಿಂದ ರೈತರಿಗೂ ಅನುಕೂಲ ಹಾಗೂ ಗ್ರಾಹಕರಿಗಾಗಲಿ ಅಥವಾ ನಮ್ಮ ದೇಶ ಜನರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ತಾಳೆ ಬೆಳೆಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಈಗ ಅಡುಗೆ ಎಣ್ಣೆ, ತಾಳೆ ಎಣ್ಣೆ, ಪಾಮ್ ಆಯಿಲ್ ಬಹಳಷ್ಟು ರೇಟ್ ಹೆಚ್ಚಾಗಿದೆ. ಅದು ಗ್ರಾಹಕರಿಗಾಯಿತು, ಅನಂತರ ರೈತ ಬಾಂಧವರಿಗೂ ಕೂಡ ಅದನ್ನು ಖರೀದಿ ಮಾಡಿಕೊಳ್ಳೋಷ್ಟು ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪ್ರೋತ್ಸಾಹವನ್ನು ಯೋಜನೆಗಳನ್ನು ತರ್ತಾ ಇದೆ. ಇಲಾಖೆಯಿಂದ ಈ ಒಂದು ತಾಳೆ ಬೆಳೆಯನ್ನು ಆರಂಭ ಮಾಡಬೇಕು ಅನ್ನೋರಿಗೆ ಏನು ಹೇಳ್ತೀರಿ ಸಹಾಯ ಸೌಲಭ್ಯಗಳ ಜೊತೆ? ಮುಖ್ಯವಾಗಿ ನಾವು ತಾಳೆ ಬೆಳೆ ಯಾಕೆ ಇಲಾಖೆ ಇಷ್ಟೊಂದು ಸ್ಟೆಪ್ಸ್ ತಗೊಂಡಿದೆ ಅಂದರೆ, ಮೊದಲನೇದಾಗಿ ನಾ ಈಗಾಗಲೇ ಹೇಳಿದ್ದೀನಿ, ಉತ್ಪಾದನೆ ನಮ್ಮ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಎಣ್ಣೆ ಬೇಕು ಅಷ್ಟು ಉತ್ಪಾದನೆ ಆಗ್ತಾ ಇಲ್ಲ. ಈ ತಾಳೆ ಬೆಳೆ ಬೆಳೆಯೋದ್ರಿಂದ ಏನಾಗುತ್ತಂದ್ರೆ ಬೇರೆ ಶೇಂಗಾ ಆಗಲಿ ಇತರೆ ಎಣ್ಣೆ ಬೆಳೆಗಳು ಯಾವುದೇ ಇರಲಿ ಅದಕ್ಕಿಂತ ಹೆಚ್ಚುವರಿ ಇಳುವರಿ ನಾವು ಪ್ರತಿ ಎಕರೆಗೆ ತಗೊಳ್ತೀವಿ. ಅಂದರೆ 4-5 ಟನ್ನು ಇಳುವರಿವರೆಗೂ ಹೆಚ್ಚಿನ ಮಟ್ಟದಲ್ಲಿ ಬರೋದ್ರಿಂದ ಏನಾಗುತ್ತೆ, ನಾವು ಕಡಿಮೆ ಇರೋದ್ರಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡೋದ್ರಿಂದ ನಮ್ಮ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಬಹಳ ಸಹಕಾರಿಯಾಗಿದೆ. ಹಾಗೆ ಮತ್ತು ಈ ಒಂದು ಎಣ್ಣೆಯಲ್ಲಿ ಉತ್ತಮವಾದ ವಿಟಮಿನ್ ಎ ಮತ್ತು ಈ ಅಂಶ ಇರೋದ್ರಿಂದ ಇವು ನಾವು ಬೇರೆ ಎಣ್ಣೆಯಷ್ಟೇ ಆರೋಗ್ಯಕರವಾಗಿದೆ. ರೈತರ ಆರ್ಥಿಕ ಮಟ್ಟ ಸುಧಾರಿಸಲು ಒಳ್ಳೆಯ ಬೆಲೆ ಇರೋದ್ರಿಂದ, ಸರ್ಕಾರದ ಬೆಂಬಲ ಬೆಲೆ ಇರುವುದರಿಂದ ಹಾಗೂ ಇದರಲ್ಲಿ ಸರ್ಕಾರದ ಹಲವು ಸಹಾಯಧನ ಯೋಜನೆಗಳಿರುವುದರಿಂದ ರೈತರಿಗೂ ಅನುಕೂಲ ಆಗಿದೆ ಹಾಗೂ ನಮ್ಮ ದೇಶದ ಒಂದು ಆರ್ಥಿಕ ಮಟ್ಟ ಸುಧಾರಿಸಲು ಕೂಡ ಬಹಳ ಸಹಕಾರಿಯಾಗಿದೆ. ಇದಕ್ಕೆ ಇಲಾಖೆಯಿಂದ ಸಹಾಯ ಸೌಲಭ್ಯಗಳು ಈ ತಾಳೆ ಬೆಳೆಯುವಂತಹ ರೈತರಿಗೆ ಏನು ಯೋಜನೆಗಳಡಿಯಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಈಗ ಒಬ್ಬ ರೈತ ಒಂದು 10 ಎಕರೆ ಭೂಮಿ ಇರ್ತದೆ, ಅವನು ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು, ಅವನಿಗೆ 8 ಎಕರೆ ಮಾಡಿದರೆ ಅವನಿಗೆ ಆರ್ಥಿಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮಾಹಿತಿ ಕೊಡಿ. ಮುಖ್ಯವಾಗಿ ಇದು ತಾಳೆ ಇಷ್ಟೊಂದು ಲಾಭ ಇದೆ ಅಂದರೆ ಎಲ್ಲ ರೈತರಿಗೆ ಇದು ಸೂಟ್ ಆಗುತ್ತೆ ಅಥವಾ ಸೆಟ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಮುಖ್ಯವಾಗಿ ಸ್ವಲ್ಪ ಜಮೀನು ಜಾಸ್ತಿ ಇರೋರಿಗೆ ಭಾಳ ಅನುಕೂಲ ಆಗುತ್ತೆ. ಈ ಬೆಳೆ 1 ಎಕರೆ 2 ಎಕರೆ ಮಾಡಿದ್ರೆ ಏನಾಗುತ್ತೆ, ಸಾಗಾಣಿಕೆಗಾಗಲಿ ಅಥವಾ ನಿರ್ವಹಣೆಗೆ ಭಾಳ ಕಷ್ಟ ಆಗುತ್ತೆ. ಇದು ನೀರು ಬಹಳ ಬೇಡಿಕೆ ಇರುವಂತ ಬೆಳೆ. ಇದು ಸುಮಾರು ಗಿಡ ಬೆಳೆದಂಗೆ 4-5 ವರ್ಷ ಆದಂಗೆ ಒಂದು ಗಿಡಕ್ಕೆ ಬೇಸಿಗೆ ಅಥವಾ 150-300 ಲೀಟರ್ ವರೆಗೂ ನೀರು ಬೇಕಂತ ಬೇಡುವಂತ ಬೆಳೆ. ಹಾಗಾಗಿ ಇದು ನಾವು ನಮ್ಮ ಜಿಲ್ಲೆಯಲ್ಲಿ ಯಾಕೆ ಅಂದ್ರೆ ನದಿ ತೀರದ ಹಳ್ಳಿಗಳಲ್ಲಿ ಮತ್ತೆ ಅಂತ ತಾಲೂಕುಗಳಲ್ಲಿ ಈ ಬೆಳೆಯನ್ನ ಬೆಳೆಸ್ತಕ್ಕೆ ನಾವು ಬಹಳ ಪ್ರೋತ್ಸಾಹ ಮಾಡ್ತೀವಿ. ಮತ್ತೆ ಸಣ್ಣ ಅತಿ ಸಣ್ಣ ರೈತರಿಗೆ ಆದಷ್ಟು ಇದು ಸ್ವಲ್ಪ ನಿರ್ವಹಣೆಗೆ ಕಷ್ಟ ಆಗಿದೆ. ದೊಡ್ಡ ರೈತರಿಗೆ ಮಾಡಲು ಬಹಳ ಅನುಕೂಲ ಆದಂತ ಬೆಳೆ. ಸುಮಾರು ಒಬ್ಬ ರೈತರಿಗೆ ಒಂದು 10 ಎಕರೆ ಏನಾದರೂ ಭೂಮಿ ಇದ್ರೆ ಅದರಲ್ಲಿ 5 ಎಕರೆ ಮಾಡಿ ನಮ್ಮ ಈ ಬೆಳೆಯನ್ನ ಬೆಳಿಬಹುದು. ಈಗ ತಾವು ಹೇಳೋದ ಪ್ರಕಾರ ಈಗ 1 ಎಕರೆಗೆ ಎಷ್ಟು ಸಸಿಗಳು ಇದರಲ್ಲಿ ಕೂಡ್ತವೆ, ಜೊತೆಗೆ ಎಷ್ಟು ತಿಂಗಳ ಸಸಿಗಳನ್ನ ಇಲ್ಲಿ ತಂದು ಹಚ್ಚಲಿಕ್ಕೆ ಅವಕಾಶ ಇದೆ, ಅಂತರ ಹೇಗೆ? ಮುಖ್ಯವಾಗಿ ನಮ್ಮ ಇಲಾಖೆಯಿಂದನೇ ಸಸಿಗಳನ್ನು ಕೊಡ್ತೀವಿ. ಇಲಾಖೆಯಿಂದ ಅಂದರೆ ನಮ್ಮಲ್ಲಿ ಅಧಿಕೃತವಾದ ಸಂಸ್ಥೆ ಕಂಪ್ನಿ ಒಡಂಬಡಿಕೆ ಇದೆ. ಇಲ್ಲಿ ಈ ಭಾಗಕ್ಕೆ 3F ಎನ್ನುವ ಒಂದು ಕಂಪ್ನಿ ಇದೆ. ಅವರು ಸುಮಾರು 12-18 ತಿಂಗಳ ವಯಸ್ಸಿನ ತಳಿಗಳನ್ನು ಆಯ್ಕೆ ಆದಂಥ ರೈತರಿಗೆ ಅಥವಾ ಆಸಕ್ತ ರೈತರಿಗೆ ಕೊಡ್ತಾರೆ. ಸುಮಾರು ಇದು 1 ಎಕರೆಗೆ ಅಂತರ ಅಂದರೆ 9 ಮೀಟರ್ ಬೈ 9 ಅಂದರೆ 30 ಫೀಟ್ ಬೈ 30 ತ್ರಿಕೋನ, ಇದು ಒಂದು ಹಾಕೋ ಮೆಥಡ್ ಅಂದರೆ ತ್ರಿಕೋನ ಮೆಥಡಲ್ಲಿ ಹಾಕ್ತಾರೆ. ಅಂದರೆ 2 ಗಿಡ ನಡ್ಯದಲ್ಲಿ ಮತ್ತೊಂದು ಗಿಡ ಬಂದು 1 ಎಕರೆಗೆ 50 ಗಿಡವರೆಗೂ ಕೂಡಿಸ್ಕೆ ಅವಕಾಶ ಇದೆ. ರೆಕ್ಟ್ಯಾಂಗ್ಯುಲರ್ ಅಂತ ಹೇಳ್ತಾರೆ. ಅದು ಮತ್ತು ಈ ನಮ್ಮ ದೇಶಿ ತಳಿಗಾದರೆ ನಮ್ಮ ಇಲಾಖೆಯಿಂದ 20,000 ವರೆಗೂ ಸಹಾಯಧನ ಇದೆ. ವಿದೇಶಿ ಮೂಲದ ತಾಳೆ ಸಸಿಗಳು ಇದ್ದಾವೆ, ಅದಕ್ಕೆ 29,000 ವರೆಗೂ 2.5 ಎಕರೆಗೆ ಸಹಾಯಧನ ಕೊಡ್ತೀವಿ. ಈ ಸಹಾಯಧನ ಅಧಿಕೃತ ಕಂಪ್ನಿಗಳು ಸರಬರಾಜು ಮಾಡಿರ್ತಾರಲ್ಲ ಆ ಕಂಪ್ನಿಗೆ ಇಲಾಖೆಯಿಂದ ಪಾವತಿಯಾಗುತ್ತದೆ. ಇದು ಸಸಿಗಳು ಸಾಗಾಣಿಕೆ ಅವರು ಮಾಡಿದ್ರಿಂದ ಅವರಿಗೆ ಹೋಗುತ್ತೆ, ರೈತರಿಗೆ ಹೋಗಲ್ಲ. ಆಯ್ಕೆಯಾದಂತಹ ರೈತರಿಗೆ ಮತ್ತೆ ಆಸಕ್ತಿ ಉಳ್ಳಂತಹ ರೈತರಿಗೆ ಇಲಾಖೆಯನ್ನ ಸಂಪರ್ಕ ಮಾಡಿದ್ರೆ, ಜೊತೆಗೆ ಕಂಪನಿಯನ್ನ ಸಂಪರ್ಕ ಮಾಡಿದ್ರೆ ಹೇಗೆ ಅದನ್ನ ಮುಂದೆ ಹೋಗಬೇಕು ಅನ್ನೋದು ಅಲ್ಲಿ ಮಾಹಿತಿ ಗೊತ್ತಾಗ್ತದೆ. ಇದು ಮುಖ್ಯವಾಗಿ ಇಲ್ಲಿ ಇಲಾಖೆ ಒಂದೇ ಅಲ್ಲ, ರೈತರು ಮತ್ತೆ ಕಂಪನಿ ಮತ್ತು ಇಲಾಖೆ ಈ 3 ಜನರು ಸೇರಿ ಮಾಡುವಂತ ಬೆಳೆ ಇದು. ಕಂಪನಿ ಕಡೆಯಿಂದ ಒಡಂಬಡಿಕೆ ಆಗಿರ್ತದೆ, ಖರೀದಿಗಾಗಲಿ ಅಥವಾ ಕಟಿಂಗ್ ಮಾಡೋದಾಗಲಿ ಅಥವಾ ಮತ್ತೆ ತಿಂಗಳಿಗೆ 2 ತಿಂಗಳಿಗೆ ಭೇಟಿ ಮಾಡಿ ನಿರ್ವಹಣೆ ಮಾಡೋದಕ್ಕಾಗಲಿ ನಮ್ಮ ಇಲಾಖೆಯಿಂದನೂ ಹೇಳ್ತಾರೆ ಹಾಗೂ ಕಂಪನಿ ಕಡೆಯಿಂದ ಕೂಡ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತೆ 4 ವರ್ಷದವರೆಗೂ ನಮ್ಮಲ್ಲಿ ನಿರ್ವಹಣೆಗೆ ಸಹಾಯಧನ ಇದೆ. ಅವರಿಗೆ 1 ಹೆಕ್ಟರ್ಗೆ 5,500 ವರೆಗೂ ಸಹಾಯಧನ ಕೊಡೋಂಥ ವ್ಯವಸ್ಥೆ ಇದೆ. 4 ವರ್ಷ ಅಂದರೆ ಅವರಿಗೆ ಗೊಬ್ಬರಕ್ಕೆ ನಿರ್ವಹಣೆಗಾಗಲಿ ಅಥವಾ ಕೀಟ ಮತ್ತು ರೋಗಗಳಿಗೆ ಆಗಲಿ ನಿರ್ವಹಣೆ ಅಂತೇಳಿ ಒಂದಿಷ್ಟು ಸಹಾಯಧನ ಕೊಡೋಂಥ ವ್ಯವಸ್ಥೆ ಇದೆ. ತಾವು ಹೇಳಿದ್ರಿ ಈಗ ದೇಶಿ ತಳಿಗೆ 20,000 ರೂಪಾಯಿ ಮತ್ತು ವಿದೇಶಿ ತಳಿಗಳಿಗೆ 29,000 ಸಹಾಯಧನ ಇದೆ ಎಂಬಂಥ ಒಂದು ವಿಚಾರವನ್ನು ಪ್ರತಿ ಹೆಕ್ಟರ್ಗೆ ಹೇಳಿದ್ರಿ. ಇದು ಹೇಗೆ ಸಹಾಯಧನವನ್ನು ನೀಡುವಂಥ ಒಂದು ಪದ್ಧತಿ, ಒಂದ್ಸಲ ಕೊಡ್ತೀರಾ ಅಥವಾ ಹಂತ ಹಂತವಾಗಿ ಒಂದು ವರ್ಷ ವರ್ಷಕ್ಕೆ ಅನುದಾನ ಹೇಗೆ? ಇಲ್ಲ, ಸಸಿಗಳದ್ದು ಮಾತ್ರ ಅವರು ರೈತರಿಗೆ ಸಾಗಾಣಿಕೆ ಮಾಡಿರ್ತಾರೆ, ಕೊಟ್ಟಿರ್ತಾರೆ, ಅಂಥವನ್ನ ಆ ಕಂಪ್ನಿಗೆ ಪಾವತಿ ಮಾಡ್ತೀವಿ. ಇನ್ನು ನಿರ್ವಹಣೆ ವೆಚ್ಚ ಗೊಬ್ಬರಗಳನ್ನು ಮಾತ್ರ ರೈತರಿಗೆ ಪಾವತಿ ಮಾಡೋಂಥ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ರೈತರು ಇವನ್ ಅದರಲ್ಲಿ ಅಂತರ್ ಬೆಳೆ ಬೆಳೆದರೂ ಕೂಡ ಅದಕ್ಕೆ ಕೂಡ ಸಹಾಯಧನ ಇದೆ. ಹೆಕ್ಟರಿಗೆ 5,000 ಇದೆ, ಹಿಂದೆ ಎಲ್ಲ 20,000 ಕೊಡ್ತಿದ್ರು. ಮತ್ತು ಇದು ಅಂತರ್ ಬೆಳೆಯಾಗೆ ಇದೆ, ಮತ್ತು ರೈತರು ಏನಾದರೂ ನೀರಿಂದು ಏನಾದರೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹನಿ ನೀರಾವರಿ ಮಾಡಿದ್ರೆ ಹನಿ ನೀರಾವರಿಗೂ ಕೊಡೋಂಥ ವ್ಯವಸ್ಥೆ ಇದೆ. ಹಾಗೂ ಡೀಸೆಲ್ ಪಂಪ್ ಸೆಟ್ ಆಗಲಿ, ಎಲೆಕ್ಟ್ರಿಕ್ ಪಂಪ್ ಸೆಟ್ ಆಗಲಿ, ಅವರಿಗೆ ಅದಕ್ಕೆ ಕೂಡ ವ್ಯವಸ್ಥೆ ಇದೆ. ಹಲವಾರು ಯೋಜನೆಗಳು ತಾಳೆ ಬೆಳೆಗೆ ಸಾಕಷ್ಟು ಇದೆ. ಮುಖ್ಯವಾಗಿ ಇದು ಬೆಳೆಗೆ ಅಂದರೆ ಬೆಂಬಲ ಬೆಲೆ ಫಿಕ್ಸ್ಡ್ ಪ್ರೈಸ್ ಇದೆ, ಹಾಗಾಗಿ ಈ ಬೆಳೆ ಸಾಕಷ್ಟು ಜನ ರೈತರು ಆಸಕ್ತಿ ಹೊಂದಲು ಮುಖ್ಯವಾಗಿ ಕಾರಣ ಆಗಿದೆ. ತಾವು ಹೇಳಿದ ಪ್ರಕಾರ ಇದಕ್ಕೆ ಬೆಳೆದ ಮೇಲೆ ಯಾರೂ ತಗೊಳ್ಳೋದಿಲ್ಲಪ್ಪ ಅಂತ ಹೇಳಿ ಒಂದು ಸಮಸ್ಯೆ ಬರೋದಿಲ್ಲ. ಯಾಕಂತಂದರೆ ಖರೀದಿ ಒಂದು ಪಕ್ಕ ಆಗಿರೋದ್ರಿಂದ ರೈತ ಬಾಂಧವರು ಹುಮ್ಮಸ್ಸಿನಿಂದ ಯಾವುದೇ ಅಳಿಕಿಲ್ಲದೆ ಈ ಬೆಳೆಯನ್ನು ಬಳ್ಕೋಬಹುದು. ಜೊತೆ ತಾವು ಹೇಳಿದ್ರೆ ಈಗ ಅಂತರ ಬೆಳೆಯನ್ನು ಕೂಡ ನಾವು ಸಹಾಯಧನ ಕೊಡ್ತೀವಿ ಅಂತೇಳಿ, ಈ ಪ್ರಾರಂಭಿಕ ಹಂತದಲ್ಲಿ ತಾಳೆ ಬೆಳೆಯಲ್ಲಿ ಯಾವ ಯಾವ ಅಂತರ ಬೆಳೆಗಳನ್ನು ಬೆಳಲಿಕ್ಕೆ ಅವಕಾಶ ಇದೆ? ಪ್ರಾರಂಭದಲ್ಲಿ ನಾವು ಕೃಷಿ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ಅತಿ ಎತ್ತರವಾಗಿ ಬೆಳೀಲಾರದಂಥ ಕೃಷಿ ಬೆಳೆಗಳು ಮಾಡ್ಕೋಬಹುದು, ಶೇಂಗಾ ಆಗಲಿ, ಹೆಸರಾಗಲಿ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಾದಂಥ ಹೂವಿನ ಬೆಳೆಗಳು, ಚೆಂಡು ಆಗಲಿ, ಸೇವಂತಿ ಆಗಲಿ, ಅದೇ ರೀತಿ ತರಕಾರಿಗಳಾದಂಥ ಮೆಣಸಿನಕಾಯಿ, ಟೊಮ್ಯಾಟೊ, ಈ ರೀತಿ ಹಲವಾರು ಬೆಳೆಗಳನ್ನು ಅಂದರೆ ಅತಿ ಎತ್ತರದಾಗೆ ಬೆಳೆಯಲಾರದಂಥ ಮತ್ತು ಭಾಳ ಆಳವಾಗಿ ಬೇರು ಹೋಗಲಾರದಂಥ ಯಾವುದೇ ಬೆಳೆಗಳನ್ನು ಕೂಡ ರೈತರು ಬೆಳೀಬೋದು. ಮತ್ತು ಅವರಿಗೆ ಯಾಕಂದರೆ ಈ ತಾಳೆ ಬೆಳೆ ಹಚ್ಚಿದ್ದು ಹಳೆ ಒಂದು ವೆರೈಟಿ ಏನಿದೆ ತಾರಕ್ ಮೈಸೂರು ಅಂತ ಇತ್ತು, ಅದು 4 ವರ್ಷ ಆದ ನಂತರ ಇಳುವರಿ ಕೊಡ್ತಿತ್ತು. ಇನ್ನೊಂದು ರೈತರು ಬಾಂಧವರಲ್ಲಿ ಮುಖ್ಯವಾಗಿ ಹೇಳೋದು ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈಗ ಒಂದು ಹೊಸ ಆಧುನಿಕ ವೆರೈಟಿ ಬಂದಿದೆ ಪೆಲ್ಡಾ ML ಅಂತ. ಇದು ಒಂದು ಮಲೇಷಿಯಾದಿಂದ ಸುಧಾರಿತ ತಳಿಯಾಗೈತೆ. ಇದು ಮಧ್ಯಮ ಗಾತ್ರದ ಗೊನೆಗಳು ಇರ್ತವೆ ಮತ್ತು ಹೆಚ್ಚಿಗಿದೆ ಮತ್ತು ಇಳುವರಿ ಕೂಡ ಜಾಸ್ತಿ ಇದೆ. ಸುಮಾರು 33 ಮೆಟ್ರಿಕ್ ಟನ್ ವರೆಗೂ ಒಂದು ಹೆಕ್ಟರಿಗೆ ಇಳುವರಿ ಕೊಡೋಂಥ ವ್ಯವಸ್ಥೆ ಇದೆ. ಹಾಗಾಗಿ ಈಗ ಜಾಸ್ತಿ ಜನ ರೈತರು ಬರಲು ಕಾರಣ ಅಂತಂದರೆ 3 ವರ್ಷಕ್ಕೆ ಇಳುವರಿ ಕೊಡೋಂಥ ತಳಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ, 3F ಕಂಪ್ನಿಯಲ್ಲಿ ಸಪ್ಲೈ ಕೊಡ್ತಾ ಇದ್ದಾರೆ. ಹಾಗೂ ಇಲಾಖೆಯಿಂದ ಕೂಡ ಆ ವೆರೈಟಿಗಳನ್ನು ಹಾಕ್ರಿ, ನೀವು ಹೆಚ್ಚಿನ ಇಳುವರಿ ತಗೋತೀರಿ ಕಡಿಮೆ ಸಹಾಯದಲ್ಲಿ. ಮತ್ತು ಇಲಾಖೆಯಿಂದ ಹಲವಾರು ಯೋಜನೆಗಳಿದ್ದಾವೆ ಅನ್ನೋ ಉದ್ದೇಶಕ್ಕೆ ರೈತರು ಭಾಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ನಾವು ಈ ಪ್ರಸ್ತಕ ಈ ಒಂದು ಈ ವರ್ಷದಲ್ಲಿ ಸುಮಾರು ಒಂದು ಈಗ 50 ಎಕರೆ ಅಂತೂ ನಾವು ನಾಟಿಗೆ ಎಲ್ಲ ಭೂಮಿಗಳ ಸಿದ್ಧತೆ ರೈತರು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಕಳೆದ ಡಿಸೆಂಬರ್ವರೆಗೂ ನಾವು ಸುಮಾರು ಈ ಒಂದು ತಾಲೂಕಲ್ಲಿ 200-250 ಎಕರೆವರೆಗೂ ಮಾಡೋಕ್ಕೆ ನಾವು ಇಲಾಖೆಯಿಂದ ಮತ್ತು ಕಂಪ್ನಿಯಿಂದ ಆಲ್ರೆಡಿ ಮುಂದುವರಿಸ್ತಾ ಇದ್ದೀವಿ. ಭಾಳಷ್ಟು ಸಂತೋಷ ಆಗುತ್ತೆ, ಯಾಕಂತಂದರೆ ಸಾಂಪ್ರದಾಯಿಕ ಕೃಷಿಯಿಂದ ರೈತ ಬಾಂಧವರು ಭಾಳಷ್ಟು ಬೇಸತ್ತಿದ್ದಾರೆ. ಈ ಭತ್ತ ಆಗಿರ್ಬೋದು, ಜೊತೆಗೆ ನಮ್ಮ ಹತ್ತಿ ಆಗಿರ್ಬೋದು, ಕಡಿಮೆ ಖರ್ಚಿನ ಒಂದು ಪದ್ಧತಿಗೆ ರೈತ ಬಾಂಧವರು ಹೋಗಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಕೃಷಿಯಲ್ಲಿ ಲಾಭ ಇಲ್ಲ, ಎಷ್ಟಾಗಿದ್ರೂ ಕೂಡ ನಮಗೆ ಲಾಭ ಸಿಗ್ತಾ ಇಲ್ಲ ಅಂಬಂಥ ಒಂದು ನಿರುತ್ಸಾಹ ರೈತರಲ್ಲ ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಕಡಿಮೆ ವೆಚ್ಚದ್ದು ಮತ್ತು ಅಧಿಕ ಲಾಭವಂತರುವಂತಹ ಈ ಸುಧಾರಿತ ಬೆಳೆಗಳ ಕಡೆ, ಮುಖ್ಯವಾಗಿ ತಾಳೆಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ಹಣ್ಣಿನ ಬೆಳೆಗಳಾಗಿರ್ಬೋದು ಬರುತ್ತಿರುವುದು ಸಂತೋಷದ ವಿಷಯ. ಜೊತೆಗೆ ತಾವು ಹೇಳಿದ್ರಿ ಈಗ ಸುಧಾರಿತ ತಳಿಗಳು ಬರ್ತಾ ಇದ್ದಾವೆ, ಇಲಾಖೆಯ ಸಬ್ಸಿಡಿಗಳು ಕೂಡ ರೈತ ಬಾಂಧವರಿಗೆ ದೊರೆತಿದೆ ಎಂಬಂತಹ ಒಂದು ಮಾಹಿತಿಯನ್ನು, ಯಾವ ಭೂಮಿಯಲ್ಲಿ ಯಾವ ಒಂದು ಮಣ್ಣಿನಲ್ಲಿ ಹಾಕಿದ್ರೆ ಈ ತಾಳೆ ಬೆಳೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದು ಅಂತ ಹೇಳ್ತೀರಿ? ಕೆಲವೊಬ್ಬರಿಗೆ ಮರಳು ಮಿಶ್ರಿತ ಇರ್ತದೆ, ಕಪ್ಪು ಇರ್ತದೆ, ಕೆಂಪು ಇರ್ತದೆ, ಸವಳು ಇರ್ತದೆ, ಹೀಗೆ. ಇದಕ್ಕೆ ಮುಖ್ಯವಾಗಿ ಅಂದರೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಭೂಮಿ ಬೇಕು. ಕಪ್ಪು ಮಣ್ಣು ಆದರೆ ಜಾಸ್ತಿ ನೀರು ಏನಾದರೂ ನಿಮ್ಮ ಭೂಮಿ ಹಿಡಿತಿದ್ರೆ ಡ್ರೈನೇಜ್ ಸಿಸ್ಟಮ್ ಮಾಡಿ ಬೆಳಿಬೋದು. ಹಾಗೆ ಕೆಂಪು ಮಸು ಮಣ್ಣು ಕೂಡ ಬಹಳಷ್ಟು ಸೂಕ್ತ. ಮುಖ್ಯವಾಗಿ ಇದರಲ್ಲಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ಬಹಳ ಮುಖ್ಯ ಇದೆ. ನೀರು ಈ ಗಿಡಕ್ಕೆ ಬಹಳಷ್ಟು ನೀರು ಅವಶ್ಯಕತೆ ಇದೆ ಒಂದನೇದು. ಮತ್ತು ಆ ಗಿಡಕ್ಕೆ ಎಷ್ಟು ಬೇಕಾದಷ್ಟು ನೀರು ಕೊಟ್ಟರಷ್ಟೇ ಹೆಣ್ಣು ಹೂಗಳು ಉತ್ಪತ್ತಿಯಾಗಿ ಗೊನೆ ಕಟ್ಟುವಿಕೆ ಆಗುತ್ತೆ. ನೀರು ಮತ್ತು ಗೊಬ್ಬರದಲ್ಲಿ ನಾವು ಏನಾದರೂ ಏರುಪೇರು ಮಾಡಿದರೆ ಗೊನೆಯಲ್ಲಿ ವ್ಯತ್ಯಾಸ ಕಟ್ಟೋದ್ರಲ್ಲಿ ವ್ಯತ್ಯಾಸ ಆಗಿ ನಮಗೆ ಎಕರೆಗೆ ಬೇಕಾದಂಥ ಇಳುವರಿ ಕಡಿಮೆ ಬರ್ತದೆ. ಇಳುವರಿ ಕಡಿಮೆ ಬಂದರೆ ನಮ್ಮ ವೆಚ್ಚನೂ ಜಾಸ್ತಿ ಆಗುತ್ತೆ, ನಿರ್ವಹಣೆ ವೆಚ್ಚ ಜಾಸ್ತಿಯಾಗಿ ಲಾಭ ಸ್ವಲ್ಪ ಕಡಿಮೆ ಆಗ್ತದೆ. ಇದು ಹಲವಾರು ವರ್ಷಗಳಿಂದ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಬಟ್ ಬಹಳಷ್ಟು ರೈತರು ಏನು ಮಾಡ್ತಾ ಇದ್ದಾರೆ, ನಿರ್ವಹಣೆಯಲ್ಲಿ ಗೊಬ್ಬರಗಳನ್ನು ಇಲಾಖೆಯಿಂದ ಮತ್ತು ಕಂಪ್ನಿಗಳಿಂದ ನೀಡಿರೋ ಗೊಬ್ಬರಗಳನ್ನು ಸಮರ್ಪವಾಗಿ ಹಾಕದೇ ಇರುವುದು ಒಂದು ಕಾರಣ ಆಗಿದೆ. ಮತ್ತು ಸತತವಾಗಿ ಒಂದು 5-6 ವರ್ಷ ಕೆಳಗಡೆ ಅತಿ ಕಡಿಮೆ ಮಳೆ ಆಗಿರೋದ್ರಿಂದ ನೀರಿನ ಸಮಸ್ಯೆ ಆಗಿ ಬಹಳಷ್ಟು ಏರಿಯಾ ಇದ್ದಂಥ ಪ್ರದೇಶ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ತಾಳೆ ಬೆಳೆ ಬೆಳೆಯೋದರಲ್ಲಿ ಬಹಳಷ್ಟು ಆಸಕ್ತಿ ತೋರಿದ್ರಿಂದ ಮತ್ತು ಇಲಾಖೆಗಳಲ್ಲಿ ಬಹಳಷ್ಟು ಯೋಜನೆಗಳನ್ನು ಮಾಡಿದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯದಾಗಲಿ ಅಥವಾ ಕರ್ನಾಟಕದಲ್ಲಿ ತಾಳೆ ಬೆಳೆ ಪ್ರದೇಶ ಬಹಳಷ್ಟು ಆಗುತ್ತೆ ಮತ್ತು ಬಹಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ತಾವು ಹೇಳಿದ್ರೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಒಂದು ಮಣ್ಣಿನಲ್ಲಿ ಇದನ್ನು ಹಾಕ್ಬೋದು, ಚೆನ್ನಾಗಿ ಇಳುವರಿ ಕೊಡ್ತದೆ ಅಂತ ಒಂದು ವಿಚಾರ. ಕೆಲವೊಬ್ಬರಿಗೆ ನೀರು ಕಡಿಮೆ ಇರ್ತದೆ ಅಥವಾ ಇದಕ್ಕೆ ಹರಿ ನೀರಾವರಿ ಯೋಗ್ಯನೋ ಅಥವಾ ಈ ಒಂದು ಡ್ರಿಪ್ ಯೋಗ್ಯನೋ, ಎಷ್ಟು ದಿನಗಳ ಒಳಗೆ ನೀರನ್ನು ಕೊಡುವಂಥ ಒಂದು ಪದ್ಧತಿ, ಪ್ರಾರಂಭಿಕ ಹಂತದಲ್ಲಿ ಸಸಿಗಳು ಒಂದು ಗಾತ್ರ ಅಥವಾ ಸೈಜು ಅದರ ಒಂದು ಹೈಟ್ ಕಡಿಮೆ ಇರ್ತದೆ, ಬೆಳೀತಾ ಬೆಳೀತಾ ಬೆಳೀತಾ ಅದು ಏನಾಗ್ತದೆ ನೀರಿನ ಒಂದು ಸಾಮರ್ಥ್ಯ ತೆಗೆದುಕೊಳ್ಳೋದು ಕೂಡ ಹೆಚ್ಚಾಗ್ತದೆ, ನೀರಿನ ಒಂದು ನೀಡುವಂಥದ್ದು ಇದರ ಪದ್ಧತಿ. ಮುಖ್ಯವಾಗಿ ನಾವು ಹಲವಾರು ರೈತರ ತಾಕುಗಳನ್ನು ಪರಿಶೀಲಿಸಿದಾಗ ನಮ್ಮಲ್ಲಿ ಇಲಾಖೆಯಲ್ಲಿ ಹನಿ ನೀರಾವರಿ ಅಂತ ಕೊಡೋಂಥ ವ್ಯವಸ್ಥೆ ಇದೆ. ಹನಿ ನೀರಾವರಿ ಒಂದು ಸುಧಾರಿತ ನೀರಾವರಿ ಕ್ರಮವಾಗಿದೆ. ಆ ಬೆಳೆ ವಯಸ್ಸಿನ ತಕ್ಕ ನಾವು ಹನಿ ನೀರಾವರಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೋದು. ಅದರಲ್ಲಿ ನಾವು ಹನಿ ನೀರಾವರಿ ವ್ಯವಸ್ಥೆಯಲ್ಲಿ 4 ಲೀಟರ್ ಅಂದರೆ ಒಂದು ತಾಸಿಗೆ 4 ಲೀಟರ್ ಡಿಸ್ಚಾರ್ಜ್ ಇರೋಂಥ ಕೆಪಾಸಿಟಿ. ಮೊದಲಿಗೆ ಏನು ಮಾಡಬೇಕು, ನಾವು 10-15 ಲೀಟರ್ವರೆಗೂ ಕೊಡಬೇಕಾಗುತ್ತೆ. ತದನಂತರದಲ್ಲಿ ನಾವು ಇವನ್ ಈ ಗಿಡಗಳಿಗೆ 50-100 ಲೀಟರ್ವರೆಗೂ ಬೇಕಾಗುತ್ತೆ. ನಮ್ಮ ವಾತಾವರಣದ ಮೇಲೆ, ಮಣ್ಣಿನ ಗುಣಧರ್ಮದ ಮೇಲೆ ಇವೆಲ್ಲ ಬಹಳಷ್ಟು ನೀರಿಂದು ಡಿಪೆಂಡೆನ್ಸಿ ಇರುತ್ತೆ. ಮತ್ತು ನಾವು ಹನಿ ನೀರಾವರಿ ಏನು ಮಾಡ್ತೀವಿ, ಒಂದು ಲೈನಿಗೆ ಅಷ್ಟೇ ಕೊಡ್ತೀವಿ. ಬಟ್ ಗಿಡ ಬೆಳೆದಂಗೆ ರೈತರು ಏನು ಮಾಡಬೇಕಂದ್ರೆ 2 ಲೈನಿಗೆ ಹಾಕೋಬೇಕು. ಈ ಕಡೆ ಒಂದು ಆ ಕಡೆ ಒಂದು ಹಾಕಿದಂಗೆ ಏನಾಗುತ್ತೆ, ಎಲ್ಲ ಬೇರುಗಳಿಗೆ ನೀರು ಹೋಗೋದರಿಂದ ಸಮವಾಗಿ ಗೊನೆಗಳನ್ನ ಬರ್ತವೆ. ಮತ್ತು ಇನ್ನೂ ನಾವು ಭಾಳ ತಾಕಲ್ಲಿ ರೈತರು ನೋಡಿದಾಗೆ ಮೊದಲಿಗೆ ಹನಿ ನೀರಾವರಿಗೆ ತೊಳ್ತಾರೆ, ಆನಂತರ ಈ ಸ್ಪ್ರಿಂಕ್ಲರ್ ಮೆಥಡಲ್ಲಿ ನೀರಿನ ನಿರ್ವಹಣೆ ಮಾಡ್ತಾರೆ. ಯಾಕಂದರೆ ಇದು ನೀರು ಬಹಳಷ್ಟು ಬೇಕಾಗಿದ್ದರಿಂದ ಹನಿ ನೀರಾವರಿ ಕರೆಂಟಿನ ಪ್ರಾಬ್ಲಮ್ ಇದ್ದರೆ ಸ್ಪ್ರಿಂಕ್ಲರಲ್ಲಿ ಜಾಸ್ತಿ ನೀರು ಹೊರಗಡೆ ಹೋಗುತ್ತೆ. ಸ್ಪ್ರಿಂಕ್ಲರ್ ಅಂದರೆ ಡ್ರಿಪ್ಪಲ್ಲೇ ಮಿನಿ ಸ್ಪ್ರಿಂಕ್ಲರ್ ಅಂತ ಬರುತ್ತೆ. ಹಾಗಾಗಿ ಗಿಡದ ಬುಡಕ್ಕೆ ಎಲ್ಲ ಕಡೆ ನೀರು ಹೋಗೋಂಥ ವ್ಯವಸ್ಥೆ ಮಾಡಿ ಬೆಳೀತಾ ಇದ್ದಾರೆ ರೈತರು. ಈ ತಾಳೆ ಬೆಳೆಗೆ ಇಲಾಖೆಯಿಂದ ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೆ ಸಹಾಯಧನ ಸಿಗುತ್ತಾ? ಇದೆ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ತೋಟಗಾರಿಕೆಯಲ್ಲಿ ಹನಿ ನೀರಾವರಿಗೆ ಸಹಾಯಧನ ಕೊಡೋಂಥ ವ್ಯವಸ್ಥೆ ಇದೆ. ಈ ಬೆಳೆ ಕೂಡ ನಾವು ಅದೇ ಒಂದು ಯೋಜನೆಯಲ್ಲಿ ಕನ್ವರ್ಜೆನ್ಸ್ ಮಾಡಿ ಕೊಡ್ತೀವಿ. ಮುಖ್ಯವಾಗಿ ರೈತರ ಹತ್ರ ಅಂದರೆ ಇದು ನಾವು 9 ಮೀಟರ್ಗೆ ಅಂತರ ಇರೋದ್ರಿಂದ ಸಹಾಯಧನ ನಾವು 1 ಹೆಕ್ಟರ್ಗೆ 17,000 ವರೆಗೂ ಕೊಡೋಷ್ಟು ಇದೆ. ರೈತ ಬಾಂಧವರು ಕಡಿಮೆ ವೆಚ್ಚದ ಹಾಗೆಯೇ ಇಲಾಖೆಯ ಒಂದು ಸಹಾಯದೊಂದಿಗೆ ಈ ತಾಳೆ ಬೆಳೆನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಗಿಡಗಳಿಂದ ಹಿಡ್ಕೊಂಡು ಅದರ ನಿರ್ವಹಣಾ ವೆಚ್ಚಗಳಾಗಿರ್ಬೋದು, ಜೊತೆಗೆ ಅದನ್ನು ಪೋಷಕಾಂಶಗಳನ್ನು ನೀಡುವಂಥ ಒಂದು ಪದ್ಧತಿಯಲ್ಲಿ, ಜೊತೆಗೆ ಹನಿ ನೀರಾವರಿಯನ್ನು ನೀಡುವಂಥ ಸಹಾಯ ಸೌಲಭ್ಯಗಳು ತಾಳೆ ಬೆಳೆಯಲ್ಲಿ ಇಲಾಖೆಯಿಂದ ದೊರೆತಿದ್ದಾವೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಮುಖ ಮಾಡಬೇಕು, ಇಲಾಖೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡು ಈ ತಾಳೆ ಬೆಳೆಯನ್ನು ಬೆಳೆಯಲಿ, ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಾಗುವಂಥ ಒಂದು ಮಾತನ್ನು ಹೇಳ್ತಾ, ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಈ ಭಾಗದ ರೈತರು ಹೇಗೆ ಒಲವನ್ನು ತೋರಿಸ್ತಿದ್ದಾರೆ, ಯಾವ ಬೆಳೆಗಳಿಗೆ ಹೆಚ್ಚಿನ ಒಂದು ಬೇಡಿಕೆಯನ್ನು ತಮಗೆ ಸಲ್ಲಿಸ್ತಿದ್ದಾರೆ, ಏನೇನು ಯೋಜನೆಗಳು ನಿಮ್ಮ ಇಲಾಖೆಯಿಂದ ದೊರೆತಿದೆ? ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ಕಂಪೇರ್ ಮಾಡಿದರೆ ಸ್ವಲ್ಪ ತೋಟಗಾರಿಕೆ ವಿಸ್ತೀರ್ಣ ಕಡಿಮೆ ಇದೆ, ಆದರೆ ಬಹಳಷ್ಟು ಬೆಳೆಗಳನ್ನು ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ದಾಳಿಂಬೆ ಬೆಳೆಯೋ ರೈತರಿದ್ದಾರೆ, ಪಪ್ಪಾಯ ಮಾಡ್ತಾ ಇದ್ದಾರೆ, ಮತ್ತು ಆಧುನಿಕ ತಂತ್ರದಿಂದ ಹೊಸ ತಳಿಗಳ ಸೀಬೆ ಬೆಳೀತಾ ಇದ್ದಾರೆ, ಅದ್ರ ಜೊತೆ ಒಲವು ತೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾವು ಲಿಂಬೆ ಬೆಳೆ ಬೆಳೀತಾ ಇದ್ದಾರೆ. ಈಗ ಮತ್ತೆ ಡ್ರ್ಯಾಗನ್ ಫ್ರೂಟು ಮಾಡ್ತಾ ಇದ್ದಾರೆ. ಮತ್ತು ಹನಿ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ತರಕಾರಿ ಬೆಳೆಗಳಾದ ಕಲ್ಲಂಗಡಿಗಳನ್ನ, ಈ ರೀತಿ ಹಲವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆದರೆ ಹೆಚ್ಚಿನ ಬೇರೆ ತಾಲೂಕಿಗೆ ನಾವು ಜಿಲ್ಲೆಯಲ್ಲಿ ಹೋಲಿಸಿದ್ರೆ ಲಿಂಗಸೂರಾಗಲಿ ರಾಯಚೂರಾಗಲಿ ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ. ಮತ್ತು ತೋಟಗಾರಿಕೆ ಬೆಳೆಗಳಾದಂಥ ಮೆಣಸಿನಕಾಯಿ ಮತ್ತು ಈರುಳ್ಳಿ ನಮ್ಮಲ್ಲಿ ಸಾಕಷ್ಟು ಬೆಳೀತಾ ಇದ್ದಾರೆ, ಆದರೆ ಇಲಾಖೆಯಲ್ಲಿ ಆ ಬೆಳೆಗಳಿಗೆ ಅಷ್ಟೊಂದು ಸಹಾಯಧನದ ವ್ಯವಸ್ಥೆ ಇಲ್ಲ. ಅವರಿಗೆ ಅಲ್ಟರ್ನೇಟ್ ಬೇರೆ ಆದಂಥ ನಮ್ಮಲ್ಲಿ ಬರೋಂಥ ಪರಿಕರಗಳನ್ನು ಕೊಡ್ತೀವಿ, ಹನಿ ನೀರಾವರಿ ವ್ಯವಸ್ಥೆ ಕೊಡೋಂಥ ಇದೆ. ನಮ್ಮ ದೇವದುರ್ಗದಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯೋಕ್ಕೆ ಸಾಕಷ್ಟು ವಾತಾವರಣ ಇದೆ, ನೀರಿನ ವ್ಯವಸ್ಥೆ ಇದೆ, ಆದರೆ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಇಲಾಖೆ ನಮ್ಮಲ್ಲಿ ಇರುವಂಥ ಯೋಜನೆಗಳ ಬಗ್ಗೆ ಪ್ರಚಾರ ಕೈಗೊಂಡು ವರ್ಷದಲ್ಲಿ ಆ ಏರಿಯಾ ಜಾಸ್ತಿ ಮಾಡೋಂಥ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಈಗ ದಾಳಂಬ್ರಿ ಬೆಳೆಯುವಂಥ ರೈತರು ಹಲವಾರು ವರ್ಷಗಳಿಂದ ಬೆಳೀತಿದ್ದಾರೆ, ಅರಕೆರೆ ಭಾಗದಲ್ಲಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಮಲ್ಲದಗುಡ್ಡ ಭಾಗದಲ್ಲಾಗಿರ್ಬೋದು. ದಾಳಂಬ್ರಿ ಕ್ಷೇತ್ರನೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಮೆಣಸಿನಕಾಯಿ ಕ್ಷೇತ್ರ ಅಂತಂದ್ರೂ ಸುಮಾರು ವರ್ಷಗಳಿಂದ ರೈತರು ಮೆಣಸಿನಕಾಯಿಯನ್ನು ಒಣಮೆಣಸಿನಕಾಯಿಯನ್ನು ಬೆಳೀತಿದ್ದಾರೆ, ಜೊತೆಗೆ ಅಲ್ಲಲ್ಲಿ ಹಸಿಮೆಣಸಿನಕಾಯಿಯನ್ನು ಬೆಳೀತಿದ್ದಾರೆ. ಮುಂಬರುವ ದಿನಗಳಲ್ಲಿ ರೈತ ಬಾಂಧವರು ಇಲಾಖೆ ಜೊತೆ ಹೇಗೆ ಸಂಪರ್ಕ ಮಾಡ್ಕೋಬೇಕು, ಯಾವ ರೀತಿಯಾಗಿ ಲಾಭವನ್ನು ಪಡ್ಕೋಬೇಕಂತ ಹೇಳ್ತೀರಿ? ಮುಖ್ಯವಾಗಿ ಆಸಕ್ತಿ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿರ್ತಾರೆ, ಅವ್ರನ್ನ ಸಂಪರ್ಕಿಸ್ಬೋದು, ಮತ್ತು ತಾಲೂಕು ಕಚೇರಿ ಕೂಡ ಸಂಪರ್ಕಿಸಿದರೆ ತಾವು ತಮ್ಮ ಭೂಮಿಗಳನ್ನ ನಾವು ವೀಕ್ಷಣೆ ಮಾಡಿ ಅಲ್ಲಿ ಬೆಳೆಯಬಹುದಾದಂಥ ತೋಟಗಾರಿಕೆ ಬೆಳೆಗಳು ಯಾವುವು, ಮತ್ತು ನಮ್ಮ ಇಲಾಖೆಯಲ್ಲಿ ಕೊಡುವಂಥ ಯೋಜನೆಗಳು ಯಾವುವು, ಆ ಬೆಳೆಗೆ ಇರಲಿ ಮತ್ತು ಹನಿ ನೀರಾವರಿ ವ್ಯವಸ್ಥೆಗಾಗಲಿ ಅಥವಾ ಸಂಸ್ಕರಣೆಗಾಗಲಿ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಇದ್ದಾವೆ. ಅವರ ಆಸಕ್ತಿ ಯಾವ ಬೆಳೆಗಳಿಗಿರ್ತವೆ ಮತ್ತು ನಾವು ಕೂಡ ತಾಂತ್ರಿಕವಾಗಿ ಹೇಳ್ತೀವಿ ಈ ಭೂಮಿಯಲ್ಲಿ ಇಂಥ ಬೆಳೆ ಬೆಳೆದರೆ ಬೆಳಿಬೋದು ಅಥವಾ ಸೂಟ್ ಆಗಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಇಲಾಖೆಗೆ ಅವ್ರು ಭೇಟಿ ನೀಡಿದರೆ ಅಥವಾ ನಮಗೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಒಳ್ಳೆಯದು ಶ್ರೀಯುತ ಭೀಮರಾವ್ ಅವರೇ, ದೇವದುರ್ಗ ಅನ್ನೋದೊಂದು ನೀರಾವರಿ ಭೂಮಿನೂ ಇದೆ, ಜೊತೆಗೆ ಮಳೆಯಾಶ್ರಿತ ಭೂಮಿನೂ ಕೂಡ ಇದೆ. ರೈತ ಬಾಂಧವರಲ್ಲಿ ಬೋರ್ವೆಲ್ಗಳು ಹಾಕ್ಕೊಂಡು ಕೃಷಿಯನ್ನು ಕೂಡ ಮಾಡ್ತಿದ್ದಾರೆ, ಅಲ್ಲಲ್ಲಿ ತರಕಾರಿಯನ್ನು ಕೂಡ ಬೆಳೀತಿದ್ದಾರೆ. ಮುಖ್ಯವಾಗಿ ಇದೊಂದು ನೀರಾವರಿ ಪ್ರದೇಶ ಮತ್ತು ಅರೆ ನೀರಾವರಿ ಪ್ರದೇಶ ಅಂತಲೂ ಹೇಳ್ಬೋದು. ತೋಟಗಾರಿಕೆಗೆ ಈ ಭಾಗದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ, ವಿವಿಧ ಯೋಜನೆಗಳ ಇಲಾಖೆಗಳಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾವೆ. ತಾಂತ್ರಿಕ ಮಾಹಿತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇದೆ, ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ವಿವಿಧ ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕೆ ತಾಂತ್ರಿಕ ಮಾಹಿತಿ ನಮಗೇನು ಕೊರತೆ ಇಲ್ಲ. ರೈತ ಬಾಂಧವರು ಒಟ್ಟಿನಲ್ಲಿ ಒಳ್ಳೆಯ ಬೆಳೆಗಳನ್ನು ಬೆಳೆಯಲಿಕ್ಕೆ ಮುಖವನ್ನು ಮಾಡಿದರೆ ಸಾಕಷ್ಟು ಲಾಭಾಂಶ ಇದೆ. ಕೊನೆಯದಾಗಿ ಏನು ಹೇಳ್ತೀರಿ ದೇವದೂರು ತಾಲೂಕಿನ ರೈತರಿಗೆ, ತೋಟಗಾರಿಕೆಯನ್ನು ಬೆಳೆಯುವಂಥವ್ರು ಜೊತೆಗೆ ತರಕಾರಿಯನ್ನು ಬೆಳೆಯುವಂಥವ್ರು, ಯಾವ ರೀತಿ ಕೃಷಿಯನ್ನು ಮಾಡಿದರೆ ಇದು ಕೃಷಿ ಲಾಭದಾಯಕ ಇದೆ, ತೋಟಗಾರಿಕೆಯಿಂದ ಒಳ್ಳೆಯ ಲಾಭ ತರ್ತದೆ ಅಂತ ಒಂದು ವಿಚಾರವನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ರೈತರಲ್ಲಿ ಆಸಕ್ತಿ ಇದೆ, ಬಟ್ ಇಲಾಖೆ ಅವರು ಸ್ವಲ್ಪ ಭೇಟಿ ನೀಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇತ್ತು. ಬಟ್ ಈಗಂತೂ ಪ್ರೆಸೆಂಟ್ ಹಲವಾರು ಅಧಿಕಾರಿಗಳು ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಿದ್ದಾರೆ. ನೀವು ಯಾವುದೇ ರೈತರು ತೋಟಗಾರಿಕೆ ಬೆಳೆ ಬಗ್ಗೆ ಆಸಕ್ತಿ ಹೊಂದಿದರೆ ಇಲಾಖೆಗೆ ಭೇಟಿ ನೀಡಿ ಅಥವಾ ನಮ್ಮ ಅಧಿಕಾರಿಗಳು ಬಂದಾಗ ನೀವು ಆಸಕ್ತಿ ತೋರಿದ್ರೆ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನಗೊಳ್ಳುತ್ತಾ ಇರುವಂಥ ಯೋಜನೆಗಳನ್ನು ಮಾಹಿತಿ ನೀಡ್ತೀವಿ, ತಾಂತ್ರಿಕವಾಗಿ ಮಾಹಿತಿ ನೀಡ್ತೀವಿ. ಈ ನಿಟ್ಟಿನಲ್ಲಿ ನಾವು ಇಲಾಖೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ತಾಳೆ ಬೆಳೆ ಆಯಿತು, ಇಲಾಖೆಯ ಯೋಜನೆಗಳಾಗಿರ್ಬೋದು. ದೇವದುರ್ಗ ತಾಲೂಕಿನಲ್ಲಿ ತಾವು ಹೇಳಿದ ಹಾಗೆ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಭೂಮಿ ಇದೆ, ರೈತರು ಕೂಡ ಒಳ್ಳೆ ಒಳ್ಳೆ ಬೆಳೆಗಳನ್ನು ಇತ್ತೀಚೆಗೆ ಬೆಳೆದು ಇತರ ರೈತರಿಗೆ ಮಾದರಿಯಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೊಸ ಹೊಸ ಬೆಳೆಗಳಿಗೆ ಮುಖವನ್ನು ಮಾಡಬೇಕು, ಆರ್ಥಿಕವಾಗಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಲಾಭ ತರುವಂತಹ ಒಂದು ಬೆಳೆಗಳನ್ನು ಕೃಷಿಯನ್ನು ಮಾಡಿದರೆ ಖಂಡಿತ ಲಾಭ ಇದೆ. ಈ ನಿಟ್ಟಿನಲ್ಲಿ ತಾಳೆ ಬೆಳೆಯುವಂತಹ ಒಂದು ರೈತರು, ಜೊತೆಗೆ ವಿವಿಧ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂತಹ ರೈತರು ತೋಟಗಾರಿಕೆ ಅಧಿಕಾರಿಗಳನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳು ಈ ಭಾಗದಲ್ಲಿ ಬೆಳೆಯಲಿ, ಎಲ್ಲರಿಗೂ ಕೂಡ ಇಲಾಖೆಯ ಸಹಾಯ ಸೌಲಭ್ಯಗಳು ಸಕಾಲಕ್ಕೆ ದೊರೆಯಲಿ ಎಂಬಂತಹ ಒಂದು ಮಾಹಿತಿಯನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಕೇಳುಗ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ಭೀಮರಾವ್ ಸರ್ ಅವರೇ ನಮಸ್ಕಾರ. ನಮಸ್ತೆ, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ತಾಳೆ ಬೆಳೆ ಬೇಸಾಯಕ್ಕೆ ಇರುವ ಸಹಾಯ ಸೌಲಭ್ಯಗಳು ಮತ್ತು ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಕುರಿತು ದೇವದುರ್ಗ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಭೀಮರಾವ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಅಮರೀಶ್ ಆಶಿಹಾಳ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ಈಗ ಲಿಂಗಸೂರು ತಾಲೂಕಿನ ಆದಾಪುರ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನವಾಣಿ ರೈತರು ಲಿಂಗಸೂರು ತಾಲೂಕು ಆದಾಪುರ ಗ್ರಾಮದ ಶರಣಪ್ಪ ಅವರು. ಇವರು ಕೃಷಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದಂಥ ರೈತರು, ಜೊತೆಗೆ ವಿವಿಧ ಬೆಳೆಗಳನ್ನು ಸುಮಾರು ವರ್ಷದಿಂದ ಶರಣಪ್ಪ ಅವರು ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಬದುಕು ಹೇಗದ, ಏನು ಅನಿಸ್ತದ, ಕೃಷಿಯಿಂದ ಯಾವ ರೀತಿ ಮುಂದೆ ಬಂದಾರ, ಅಥವಾ ಏನೇನು ಕಷ್ಟ ನಷ್ಟಗಳನ್ನು ಕೃಷಿಯೊಳಗೆ ಅನುಭವಿಸಕತ್ತಾರ ಅಂತಕ್ಕಂಥ ವಿಚಾರವನ್ನು ಶರಣಪ್ಪ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಶರಣಪ್ಪ ಅವರೇ, ಶಾಲೆಯದು ಓದಿರಿ? ಎರಡನೇ ಕ್ಲಾಸ್ ರೀ. ಒಕ್ಕಲ್ತನ ಮಾಡ್ಕೊಂತ ಬಂದಿವಿ. ಏನವಾಗೆಲ್ಲ ಹಿಂದಕ್ಕೆ ಸಾಲ ಏನಿರಲಿಲ್ಲ ಅಷ್ಟು? ಇಲ್ರಿ ಇತ್ತು ರೀ, ನಮ್ಮಿಂದ ಓದಾಗ ಆಗಲಿಲ್ಲ, ಬಡಸಕ್ತಿ ಪ್ಲೀಸ್ ಕೆಟ್ಟ ಓದಾಕ ಆಗಲಿಲ್ಲ, ಮತ್ತೆ ಹಂಗ ಒಕ್ಕತನ ಮಾಡ್ಕೊಂಡು ಬಂದ್ಬಿಟ್ಟು. ಹೇಗೆ ನಿಮ್ಮ ಮನೆತನದ ಮೂಲ ಉದ್ಯೋಗ? ಒಕ್ಕತನ ಐತ್ರಿ. ಟೆಟ್ ಭೂಮಿ ಅದ, ಏನೇನು ಬೆಳಿತೀರಿ ಹೇಳ್ಸ? ಒಂದು 30 ಎಕರೆ ಐತ್ರಿ. ಸೂರ್ಯಪಾನ, ತೊಗರಿ, ಸಜ್ಜಿ, ಎಳ್ಳು ಎಲ್ಲ ಹಚ್ಚಿ ಬಿತ್ತೀವಿ. ಎಲ್ಲ ಒಣಬೇಸಾಯದ ಬೆಳೆಗಳು? ಒಣಬೇಸಾಯದ ಬೆಳೆ ನಮ್ಗೆ. ನೀರಾವರಿ ಇಲ್ಲ, ಇಲ್ಲ ರೀ. ಈಗ ಒಣಬೇಸಾಯದಲ್ಲಿ ನಿಮ್ಮ ತಂದೆಯವ್ರದ್ದು ಒಕ್ಕಲ್ತನ ತಗೊಂಡ್ರೆ, ನಿಮ್ಮ ಒಕ್ಕಲ್ತನ ತಗೊಂಡ್ರೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಿಮ್ಮ ಒಕ್ಕಲ್ತನಕ್ಕೂ ಅವ್ರ ಒಕ್ಕಲ್ತನಕ್ಕೂ? ನಮ್ಮಾಗ ಅವ್ರು ಖರಾಬ್ ಇವಲ್ಲ, ಖರಾಬ್ ಇದ್ರು ಭಾಳ ಅವ್ರ ಕೈ ಮ್ಯಾಗ. ನಮ್ಮಾಗ ಇಂಪ್ರೂವ್ ಆಗಿ ಸ್ವಲ್ಪ ಈಗ ನಮ್ಗೆ ಚಲೋ ಬೆಳೆ ಹಾಕಿತ್ತೀವಿ. ಇಂಪ್ರೂವ್ ಆಗ್ಯಾವಂತಂದ್ರೆ ಏನು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರಿ? ಇದು ಹೊಲ ಮನೆಗೆ ಅಂದ್ರೆ ಮತ್ತೆ ನಾವೆಲ್ಲ ಕೆಲಸ ಗೊಬ್ಬರ ಗುಡಿ ಹಾಕಿ ಕಾಳು ಭೂಮಿಗೆ ಒಂದು 6 ಲಕ್ಷ ರೂಪಾಯಿ ವರ್ಷ ಬೆಳ್ಕೊಂತೀವಿ. ಬೆಳ್ಕೊಂತೀವಿ ಒಣಬೇಸದಲ್ಲಿ 6-7 ಲಕ್ಷ ರೂಪಾಯಿ ತಕ್ಕೋತೀವಿ. ಬೆಳ್ಕೊಂತೀವಿ. ಈಗ ಭಾಳಷ್ಟು ಮಂದಿ ಒಣಬೇಸದಲ್ಲಿ ಒಕ್ಕಲ್ತನ ಭಾಳ ಸರಳ ಅಂತ ಅನ್ನುವಂಥ ಮಂದಿ ಹೇಳ್ತಾರೆ, ಇಲ್ಲ ಒಣಬೇಸದಲ್ಲಿ ಭಾಳ ಒಕ್ಕಲ್ತನ ಕಷ್ಟ ಐತಿ, ಏನು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ನೀವು ಒಣಬೇಸದ ರೈತರಾಗಿ ಏನು ಹೇಳ್ತೀರಿ? ಮಳೆಗಾಲ ಅನುಕೂಲ ಆದರೆ ನಮಗೆ ಬೆಳಿಗ್ಗೆ ಹಾಕೋರಿ, ಮತ್ತು ಮಳೆಗಾಲ ಕೈ ಕೊಟ್ಟರೆ ನಾವು ಏನು ಮಾಡಲ್ಲ ಕಾಲಕ್ಕೆ. ಈಗ ಒಣಬೇಸದಲ್ಲಿ ಸಾಕಷ್ಟು ಜನ ರೈತರು ನೀರಾವರಿಲಿಕ್ಕಿಂತ ಹೆಚ್ಚಿನ ಲಾಭ ಪಡ್ಕೋತಿದ್ದಾರೆ. ಇಲ್ಲರಿ ಭೂಮಿ ಚಲೋ ಇಟ್ಕೊಂಡ್ಬಿಟ್ರೆ ಸಾಕು, ಒಂದು 2 ಮಳೆ ಆಗ್ಬಿಡ್ತಂದ್ರೆ ನಮಗೆ ಆರಾಮ್ ಬರ್ತಾವ ಬೆಳಿ, ಕಿರಿಕಿರಿಲ್ಲ ಅಂತೇಳಿ. ಭೂಮಿ ಯಾವ ರೀತಿ ಇಟ್ಕೋಬೇಕು ಅವನ್ನ ಅಂತ ಹೇಳ್ತಾರೆ ನೀವು? ಅದು ಚಲೋ ಇಟ್ಕೋಬೇಕು, ಗೊಬ್ಬರ ಗುಡಿ ಹಾಕ್ಬೇಕು, ಗಿಡ ಕೆಲಸ ಮಾಡ್ಬೇಕು, ಅದು ನಮಗೆ ಸ್ವಲ್ಪ ಲಾಭ ಆಗವು. ಎಲ್ಲ ಭೂಮಿ ಲೆವೆಲ್ ಮಾಡ್ಸಿರ? ಮಾಡಿಸ್ಯಾರ. ಏನಿಲ್ಲ ಏನಿಲ್ಲ, ಭಾರಿ ಕರೆಕ್ಟ್ ಮಾಡಿಸ್ ನಿಂತು ನಮ್ಗೆ ಅವಾಗ ಉಳ್ಳಗಟ್ಟಿ 3 ತಿಂಗಳ ಖಾಲಿ ಮಾಡ್ತೀರಿ ನೀರು? ಹ್ಞೂ ರೀ. ಮತ್ತು ಗೊಬ್ಬರ ಅದು ಹಾಕ್ತಿರಲ್ಲ, ಹೇಗೆ ಹೇಗೆ ಗೊಬ್ಬರ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ಬೇಕು? ಸ್ವಲ್ಪ 3 ವರ್ಷಕ್ಕೊಮ್ಮೆ ಆದ್ರೂ ಒಣಬೇಸದಾಗ ಗೊಬ್ಬರ ಹಾಕ ಖರೀದಿ ಮಾಡ್ತೀರಾ? ಮನೆಯಲ್ಲಿ ದನಗಳದಾವ ಹೇಗೆ? ಇಲ್ರಿ, ಖರೀದಿ ಮಾಡಿ ಹಾಕ್ತೀವಿ, ಕುರಿ ಗೊಬ್ಬರ ಹಾಕ್ತೀವಿ. ಮನೆ ದನಕರ ಇಲ್ರಿ, ಮತ್ತೆ ಟ್ಯಾಕ್ಲಿ ಮಾಡ್ಸೋದಕ್ಕೆ ಕೆಲಸ ಮತ್ತೆ ಎಲ್ಲ ಅನುಕೂಲ ಇತ್ತಪ್ಪ ರೊಕ್ಕ ಕೊಟ್ಟ ತಗೊಂತೀರಿ. ಹೇಗೆ ಈಗ 30 ಎಕರೆ ಅಂತ ನಿಮ್ಮ ಒಣಬೇಸಾಯ ಏನು ಎತ್ತುಗಳದಾವ, ಟ್ಯಾಕ್ಟರ್ಗಳನ್ನ ಇಟ್ಕೊಂಡಿರಾ, ಹೇಗೆ ಮಾಡಿಸ್ತೀರಿ ಮತ್ತೆ ಒಕ್ಕಲ್ತನ? ಟ್ಯಾಕ್ಟರ್ಲಿ ಮಾಡ್ಸ್ಕೊಂಡಿರಿ. ಟ್ಯಾಕ್ಟರ್ ಸೀಸನ್ ಆಗಿ ಎತ್ತನಕ ಸಿವೆ ಹಿಡ್ಕೊಂತೀವಿ. ನೀವು ಸ್ವಂತ ಏನು ಇಟ್ಕೊಂಡಿಲ್ಲ? ಇಲ್ರಿ, ಟ್ಯಾಕ್ಟರ್ ಅದ ಸ್ವಂತ. ನಮ್ಮ ಸ್ವಂತ ಟ್ಯಾಕ್ಟರ್ ಅದ. ಎಷ್ಟು HP ಟ್ಯಾಕ್ಟರ್ ಐತಿ ನಿಮ್ದು? ಇದು 45 HP ಐತಿ ಟ್ಯಾಕ್ಟರ್. ಈಗ ಟ್ಯಾಕ್ಟರ್ ಬಂದಾಗ ಭಾಳಷ್ಟು ಮಂದಿ ಟ್ಯಾಕ್ಟರ್ನು ಅದನ್ನ ನಿರ್ವಹಣೆ ಮಾಡೋದು ಕಷ್ಟ, ಭಾಳಷ್ಟು ಖರ್ಚು ಬರ್ತಾವ ಅದಕ್ಕೂ ಅಂತೇಳಿ ಬಾಡಿಗೆ ಓಡಿಸೋದು ಚಲೋ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಒಂದು ಕಡೆ ಇಲ್ಲ ಇಲ್ಲ, ಬಾಡಿಗೆ ಹೆಚ್ಚೆಚ್ಚು ರೊಕ್ಕ ಕೊಡಬೇಕಾಗತ್ತರಿ, ಭಯಂಕರ ಬಾಡಿಗೆ ಬರ್ತದೆ, ಟ್ಯಾಕ್ಟರ್ ಇರಬೇಕು ಅಂತ ಇನ್ನೊಂದು ಕಡೆ ಜನ ಹೇಳ್ತಿರ್ತಾರೆ. ನೀವು ಅನುಭವಿಸ್ತಾರೆ ಏನು ಹೇಳ್ತೀರಿ? ನಮ್ಗೆ ಏನ್ರಿ ಖರಾಬ್ ಇದ್ರಿ ಹೊಲ ಭಯಂಕರ. ಮೊದಲು ನಮ್ಮ ಗಾಡಿ ಇದ್ರಿಂದ ನಮ್ಗೆ ಸ್ವಲ್ಪ ಹೊಡ್ಕಂತ ಹೊಲ ಒಳ್ಳೆ ಚಲೋ ಆಗಿ ಅಂತ ಮಾಡಿ. ಹೀಗೆ 30 ಎಕರೆ ನೀವು ಒಬ್ಬರ ನಿರ್ವಹಣೆ ಮಾಡ್ತೀರಾ, ಮನೆಯಲ್ಲಿ ಒಕ್ಕಲ್ತನ ಮಾಡುವಂಥ ಅವ್ರದಾರ? ಇಲ್ಲ, ನಾವು ಒಬ್ಬರಾದ್ರಿ, ಮನೆ ಗಂಡ ಮಕ್ಕಳು ಮತ್ತೆ ನಮ್ಮ. ಕೂಲಿ ಆಳಿನ ಸಮಸ್ಯೆ ಅದು ಇದೆ ನಿಮ್ಮ ಕಡೆ ಎಲ್ಲ? ಅನುಕೂಲ ಮ್ಯಾಗ ಹೊಂದ್ಕೊಂಡ್ ಹೋಗ್ರಿ ಅದಕ್ಕೆ, ಹೊಂದ್ಕೊಂಡ್ರೆ ಎಲ್ಲ ಹಾಕೋರಿ. ಈಗ ಹೇಳಿದ್ರೆ ತಾವು ತೊಗರಿಯನ್ನ ಬೆಳಿತೀವಿ ವರ್ಷ ಅಂತ ಹೇಳಿದ್ರೆ, ತೊಗರಿ ಇಳುವರಿ ಅದು ಎಷ್ಟೆಟ್ ಬರ್ತಾವ 1 ಎಕರೆಗೆ? ಯಾವ ತಳಿ ಹಾಕ್ತಿರ್ತೀರಿ ತೊಗರಿ? ಹೇಗ್ ಅನಿಸ್ತದ ನಿಮ್ಗೆ ತೊಗರಿ ಬೇಸಾಯ ಲಾಭ ಅನಿಸ್ತದ ಲುಕ್ಸಾನ್ ಅನಿಸ್ತದ ತೊಗರಿ? ಗುಂಜಾಳ ಹಾಕ್ತೀರಿ 1 ಎಕರೆಗೆ 5 ಕ್ವಿಂಟಲ್ ಹಿಂಗೆ ಹಾಕೋರಿ. ಮತ್ತೆ ಆಳು ಉಳಿತೀರಿ, ಮತ್ತೆ ರೂಪಾಯಿ 4 ಕಣೆ ಭಾಗ ಉಳಿತೀವಿ ತೊಗರಿ ಅಂದ್ರೆ. ಮತ್ತೆ ಸೂರ್ಯಪ್ಪ ಅಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಹಾಕೋ, ನಮ್ಗೆ ಯಾವ ಆಳಿನ ಬಂದು ಖರ್ಚು ಕಮ್ಮಿ ಹಾಕೋ, ತೊಗರಿ ಒಂದು ಕಮ್ಮಿ ಹಾಕೋರಿ, ಮತ್ತೆ 10-20 ಜಾಸ್ತಿ ಹಾಕೋ ಖರ್ಚು. ಹತ್ತಿ ಅನುಭವ ನಿಮಗೆ ಎಷ್ಟು ವರ್ಷದಿಂದ ಹತ್ತಿ ಹಾಕಾಕತ್ತೀರಿ? ನಾನು ಭಾಳ ಆಯ್ತು ಬಿಡ್ರಿ ಹಾಕಕ್ಕೆ ಹತ್ತಿ. ಮತ್ತೆ ಇತ್ತಿದ್ದ ಈ ಹತ್ತಿ ಗೊಬ್ಬರ ಇಡೋದು, ಎಣ್ಣೆ ಹಿಡಿದ್ರು ಈ ಇತ್ತಿದ್ದ ಜಾಸ್ತಿ ಆಗ್ಯಾರ. ಮತ್ತೆ ಜಾಸ್ತಿ ಬಿಡೋರು ಮತ್ತೆ ತೊಗರಿ ಇಳುವರಿ ಎಷ್ಟು ಬರ್ತದೆ 1 ಎಕರೆ? ಬರ್ತಾರೆ 5 ಕ್ವಿಂಟಲ್ 4 ಕ್ವಿಂಟಲ್ ಇಷ್ಟ ಬರ್ತಾರೆ. ಇಷ್ಟ ಒಳ್ಳೆ ಇಷ್ಟ ಇರೋದು. ತೊಗರಿ ತಕ್ಕೊಂಡ ಕೂಲೆ ಮತ್ತೆ ಮುಂದೆ ವರ್ಷಕ್ಕೆ ಏನು ಹಾಕ್ತೀರಿ ಬೆಳೆಗಳನ್ನು? ತೊಗರಿ ತಕ್ಕಂದ್ರೆ ಒಂದೇ ಪೀಕ್ ಅಲ್ರಿ ಅದು ಮಾಡೋದು. ಸೂರ್ಯಪ್ಪ ತಕ್ಕ ತೊಗರಿ ಹಾಕ್ತೀರಿ, ತೊಗರಿ ಹಾಕ್ತೀರಿ, ಹಂಗಿದ್ರೆ ಮತ್ತೆ ಎಣ್ಣೆ ಪೀಕ್ ಬರ್ಜಿನ ಮಾಡ್ತೀವಿ. ಹಾಂ, ಬರ್ಜಿ ಮಾಡ್ಕೊಂತೀರಿ. ಸೂರ್ಯಪ್ಪನ ಎಷ್ಟು ತಕ್ಕೋತೀರಿ ಇಳುವರಿ 1 ಎಕರೆಗೆ? ಅಕ್ಕವ್ರಿ 8 ಚೀಲ 7 ಚೀಲ ನಾವು ಬೆಳಿತೀರಿ ಅಷ್ಟೇ ಬೆಳೆದ್ರು. ಈಗ 10 ಚೀಲ 12 ಚೀಲ ಬರ್ತಾವ ಅಂತ ಹೇಳ್ತಾರೆ. ಗವರ್ಮೆಂಟ್ ಆಸ್ತಿ ಇದ್ರೆ ಬರ್ತಾರೆ, ಚಲೋ ಆಸ್ತಿ ಇರ್ಬೇಕು, ಗೊಬ್ಬರ ಗುಡಿ ಭಾಳ ಎತ್ತಿರ್ಬೇಕು, ಅದಕ್ಕೆ ಬರ್ತಾವ. ಈ ಎಲ್ಲ ಒಂದು ಸೇಮ್ ಬರಾಗಿಲ್ಲ, ಬರಾಗಿಲ್ಲ. ಹೇಗೆ ನಿಮ್ಮ ಆದಾಪುರ ಗ್ರಾಮದಲ್ಲಿ ಹೇಗೆ ಒಕ್ಕಲ್ತನ ಐತಿ? ರೈತರು ಎಲ್ಲ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾ ಇದ್ದಾರೆ ಅಥವಾ ಭಾಳಷ್ಟು ಮಂದಿ ಎಲ್ಲ ಭೂಮಿಯನ್ನ ಬೇರೆದವ್ರು ಲೀಸ್ ಕೊಡ್ತಾ ಇದ್ದಾರೆ? ಹೇಗೆ ಕೊಟ್ಟಾರಿ ಮನೆಯಾಗ ಅವ್ರಿಗೆ 1 ಕಿಲ್ದಾರಿ ಕೊಟ್ಟಾರೆ, 1 ಕಿಲ್ದಾರಿ ತಮ್ಮ ತಂಬಳ ತಮ್ಮ ಮಾಡ್ಕೊಂಡು ಹೊಂಟಾರೆ. ಹೇಗೆ ನಿಮ್ಮ ಭಾಗದಲ್ಲಿ ಭೂಮಿ ಒಳ್ಳೆ ಭೂಮಿ ಇದೆಯಾ ಅಥವಾ ಭೂಮಿ ಖರಾಬ್ ಭೂಮಿ ಭಾಳ ಅದ? ಅದೇ ರೀ, ಈಗ ಇದ್ದ ಚಲೋ ಇರೋ ಭೂಮಿ ಎಲ್ಲವೂ ಮೊದಲು ಭಾಳ ಖರಾಬಿದ್ದು, ಈಗ ಒಬ್ಬೊಬ್ಬರು ಕೈ ಮೇಲೆ ಚಲೋ ಇರೋ ಮಿಷಿನರಿ ಸಾಮಾನು ಯಾವಾಗ ಅವ್ರಿಗೆ ತಮ್ಮ ಬಂದವು ಚಲೋ ಇರೋ. ಎಲ್ಲರೂ ಭೂಮಿ ಟ್ರ್ಯಾಕ್ಟರ್ ಇಟ್ಕೊಂಡು ಒಳ್ಳೆ ರೀತಿಯಿಂದ ಲೆವೆಲ್ಲು ಒಡ್ಡಗಳನ್ನು ಹಾಕೊಂಡು ಒಳ್ಳೆ ರಕ್ಷಣೆ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಮಾಡ್ತಾರೆ. ಒಕ್ಕಲ್ತನಕ್ಕೆ ನಿಮ್ಮ ವರ್ಷದಿಂದ ವರ್ಷಕ್ಕೆ ಜನ ಆಸಕ್ತಿ ತೋರಿಸಿದ್ದಾರೆ ಒಕ್ಕಲ್ತನದಲ್ಲಿ ಅಥವಾ ಬೇಡಪ್ಪ ಒಕ್ಕಲ್ತನ ಅಂತಾರ? ಇಲ್ರಿ, ಮಾಡ್ಕೊಂಡು ಹೋಗ್ರಿ. ಈಗ ಎಲ್ಲರೂ ಈ ಹೊಲ ಭೂಮಿ ಮಾಡ್ಕೊಂಡು ಹೋಗಂತ ಒಬ್ಬೊಬ್ಬರು ಮನೆ ಮುಂದೆ ಗಾಡಿ ಇಟ್ಕೊಂಡ್ರಿ, ಈ ಮತ್ತೆ ಹೊಲ ಮಾಡ್ಬೇಕಂತ ವಿಚಾರ ಮಾಡ್ತಾರೆ ಮಂದಿ. ಎಷ್ಟು ನಿಮ್ಮ ಊರಾಗ ಟ್ರ್ಯಾಕ್ಟರ್? ಒಂದು 15 ರೀ. ಮೊದಲ ಮೊದಲು ಕ್ವಾರಿ ಚೆಲ್ತಲ್ರಿ, ಆ ಲೆಕ್ಕಕ್ಕೆ ಒಂದು 40 ಇದ್ದುರವು. ಸುಮ್ ಯಾಕಪ್ಪ ಅಂತೇಳಿ ತಮ್ಮ ತಮ್ಮಲ್ಲಿ ತಾವು ಸೇರ್ಬಿಟ್ಟಿದ್ರೆ ಒಂದು 15 ಗಾಡಿ ಅವ್ರಿ. ಈಗ ನಿಮ್ಮ ಭಾಗದಲ್ಲಿ ಗಣಿಗಾರಿಕೆ ಭಾಳಷ್ಟು ನಡೆದದ, ಯಾಕಂದ್ರೆ ಇಲ್ಲಿ ಒಳ್ಳೆ ಗ್ರಾನೈಟ್ಸ್ ಸಿಗ್ತಾ ಇದೆ, ಕಲ್ಲುಗಳು ಹಬ್ತಾ ಇದ್ದಾರೆ, ಭೂಮಿ ಭಾಳಷ್ಟು ಭೂಮಿ ಮೊದಲೆಲ್ಲ ಭೂಮಿ ಪರೀಕ್ಷೆ ಮಾಡಿಸಿ ತಗೊಂಡ್ಬಿಡ್ತಾರೆ, ತಗೊಂಡ್ರೆ ಇಡ್ತಾರೆ, ಇಡದ್ ಬಿಟ್ರೆ ಇರಂಗ ಬಿಡ್ಬಿದ್ದವು. ನಿಮ್ಮ ಊರಿಂದ ನೀರಾವರಿ ಭಾಗ ಬಂದ್ರೆ ಎಷ್ಟು ಪ್ರತಿಶತ ನೀರಾವರಿ ಇದೆ, ಎಷ್ಟು ನೂರಕ್ಕೆ ಎಷ್ಟು ಭಾಗ ನೀರಾವರಿ ಇದಿಲ್ಲ? ಏನು ಮೂರು ಪಂಪ್ ಸೆಟ್ ಅದ ನೋಡ್ರಿ ನಮ್ಮಲ್ಲಿ ಅಷ್ಟೇ, ಮೂರ್ ನಾಲ್ಕು ಪಂಪ್ ಸೆಟ್ ಅಷ್ಟೇ. ಬೇರೆ ನೀರಾವರಿ ಅನುಕೂಲತೆಗಳು ಏನಿಲ್ಲ ಇಲ್ಲಿ? ಏನಿಲ್ಲ, ಏನಿಲ್ಲ. ಕೆನಾಲ್ಗಳು ಅವು ಇವು ಏನು ಬರ್ತಕ್ಕಂಥದ್ದು ಬಂದವಂತಾರೆ ಈಗಂತ ಏನಿಲ್ಲ. ಹೇಗೆ ಮತ್ತೆ ಅಂತರ್ಜಲ ಮಟ್ಟದು ಹೇಗೆ, ಭೂಮಿ ಚೆನ್ನಾಗಿ ಬೋರ್ಗೀರ್ ಹಾಕಿದವ್ರಿಗೆ ನೀರದು ಸಿಗ್ತಾ ಇದೆ ಇಲ್ಲಿ? ಗ್ಯಾರಂಟಿ ಇಲ್ರಿ, ಹಿಂಗ ಎರಡು ಇಂಚು ಎರಡೂವರೆ ಇಂಚು ಇಷ್ಟ ನೀರ್ರಿ, ನಾಲ್ಕು ಇಂಚು ಮೂರು ಇಂಚಿಗೆ ನಮ್ಮಲ್ಲಿ ಬಿದ್ದಿಲ್ಲ ರೀ. ಅವ್ರ ಈಗ ಹತ್ತಿ ಹಾಕ್ತಾ ಇದ್ರಲ್ಲ, ಹತ್ತಿ ಇಳುವರಿ ಅದು ಒಣಬೇಸದಲ್ಲಿ ಎಷ್ಟು ಬರ್ತದೆ ಈ ಭಾಗದಲ್ಲೆಲ್ಲ? ಹೆಂಗ ಇರ್ಬೇಕ್ರಿ ಹೇಳಕ್ಕಾಗಲಿ ಈ ವರ್ಷ. ಮತ್ತೆ ಎಕರೆಕ ನಾವು ಈ ಹೊಲ ಹಾಕಿದ್ವಿ, ಒಂದು ಐದು ಎಕರೆ ಹಾಕಿದ್ವಿ, ಒಂದು ಮೂವತ್ತೈದು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ತನ ಆಗಿತ್ತು. ಅವಾಗ ಇಲ್ಲೆಲ್ಲ ಹೇಗೆ ತೆಗಿತಾರೆ ರೈತರು, ಎಕರೆಕ್ ಎಷ್ಟು ತೆಗಿತಾರೆ ಒಣಬೇಸದಲ್ಲಿ ಹತ್ತಿಯನ್ನು? ಭಾಳ ಮಂದಿ ಬಿತ್ತಂಗಿಲ್ರಿ, ಹಿಂಗೆ ಮತ್ತೆ ತೋಟದ ಇಡ್ಡಿದ್ರೆ ಸ್ವಲ್ಪ ತೆಗಿತಾರೆ, ಹೊರ ಬಂದಿದ್ರು ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ತೆಗಿಬೋದು ಎರಡು. ಹೇಗೆ ನೀವು ಒಬ್ಬ ಅನುಭವಸ್ಥ ರೈತರಾಗಿ ಏನು ಹೇಳ್ತೀರಿ, ನಿಮ್ಮ ಭಾಗದ ಒಕ್ಕಲ್ತನ ಇನ್ನೂ ಏನು ಸಮಸ್ಯೆಗಳು ಮುಖ್ಯವಾಗಿ ಬರ್ತಾ ಇದ್ದಾವೆ ಒಕ್ಕಲ್ತನದಲ್ಲಿ ನಿಮಗೆಲ್ಲ, ಏನು ಹೇಳ್ಕೊಳ್ಳೋಂಥ ಸಮಸ್ಯೆಗಳು ಏನೇನು ಬರ್ತಾ ಇದ್ದಾವೆ ನಿಮ್ಮ ಒಕ್ಕಲ್ತನದಲ್ಲಿ? ಏನು ಆಳಿಂದ ಭಾಳ ತೊಂದರೆ ಆಗತ್ತೆ, ಆಳಿಂದ ತೊಂದರೆ ಆಗತ್ತೆ ರೀ. ಮತ್ತು ಅವ್ರು ಹೊಲ್ದಾಗ ಹೋಗಿ ಬಂದರೆ ಒಂದು ತಾಸು ಬಂದರೆ 300 ರೂಪಾಯಿ ಕೊಡ್ಬೇಕ್ರಿ, ತಾಸು ಕರ್ಕೊಂಡವ್ರು 300 ರೂಪಾಯಿ ಕೊಡ್ಬೇಕು, ಆಳಿಂದ ಭಾಳ ತೊಂದರೆ. ಮತ್ತೆ ಹಂಗೆ ಹಂಗೆ ಹಂಗೆ ಎಲ್ಲಿಂದ ಆಳುಗಳು ಅಂದರೆ ಬೇರೆ ಬೇರೆ ಕಡೆಯಿಂದ ಆಳುಗಳು ಎಲ್ಲೆಲ್ಲಿಂದ ತೊಗೊಂಡ್ಬರ್ತಿರ್ತಾವೆ? ಮುದುಗಿಲಿಂದ ತೊಗೊಂಬರ್ತೀವಿ, ನಂದೋಳಿಯಿಂದ ಕರ್ಕೊಂಬರ್ತೀವಿ, ಅವ್ರಿಗೆ ಆಟೋ ಬಾಡಿ ಕೊಟ್ಟು ಅವ್ರಿಗೆ ಕೂಲಿ ಕೊಟ್ಟು ಕರ್ಕೊಂಬರ್ತೀವಿ, ಮತ್ತು ಆದಷ್ಟು ಪ್ರಯತ್ನ ಮಾಡ್ತೀವಿ. ಮತ್ತೆ ಹೇಗೆ ಮಾರಾಟ ವ್ಯವಸ್ಥೆ ಇದು ನಿಮಗೆಲ್ಲ ಹೋಗೋದು? ಎಲ್ಲ ಎ ಪಿ ಎಂ ಸಿ, ನೀವು ಲಿಂಗಸೂರಿಗೆ ಹೋಗ್ತೀರಾ ಅಥವಾ ರಾಯಚೂರು ಅಥವಾ ಇಲ್ಕಲ್ಲಿ ಹೋಗ್ತಾರೆ ಈ ಕಡೆ ಎಲ್ಲ? ಎಲ್ಲ ಮುದುಗಲ್ರಿ, ಮುದುಗಲ್ರಿ. ಯಾರಾದ್ರು ಹೋದ್ರೆ ರಾಯಚೂರು ಹೋಗ್ತಾರೆ, ಏಕಾಚಿದ್ರೆ ಬರೀ ಮುದುಗಲ್ಗೆ ಹಾಕ. ಮತ್ತೆ ಒಕ್ಕಲ್ತನ ಜೊತೆ ಹೈನುಗಾರಿಕೆ ಏನಾದರೂ ಎಮ್ಮೆ ಸಾಕಾಣಿಕೆ ಮಾಡೋದು, ಆಕಳ ಮಾಡಿ ಹಾಲು ಮಾರೋದು ಅಂತ ಏನಿಲ್ಲ ನೋಡ್ರಿ ಇಲ್ಲಿ? ಯಾವ ತೋಟನೇ ಇಲ್ಲರೂ ಹಸಿರು ಬೇಕಾವಾಗ ಎಕ್ಕಡ ಹಾಕಿಲ್ರಿ ಅವನ್ನ. ಮತ್ತೆ ಹೆಂಗ್ ಮಾಡ್ತೀರಿ ಹಾಲು ಬೀಲು ಬೇಕಾತಂದ್ರೆ? ಮತ್ತೆ ಡೈರಿ ಬರ್ತಲ್ರಿ ಎಲ್ಲ ರೈತರಾಗಿ ನೀವು ನೀವೇ ಹಾಲನ್ನ ಮಾರುವಂತ ರೈತರಾಗಬೇಕು. ಕರೆಕ್ಟ್ ಬಿಡ್ರಿ. ಮತ್ತೆ ದನಗಳ ಮಾಡ್ರೆ ಇಲ್ಲಲ್ರಿ, ಸುಮ್ಮನೆ ಹೊಲ ಮನೆಗೆ ಅಂತೇಳಿ ಸುಮ್ಮ. ಮೊದಲು ಮಾಡೋರಿದ್ರ ಮೊದಲಿದ್ರಲ್ಲ? ಮೊದಲಿಗೆ ಮಾಡ್ಯಾರಿ, ಈಗ ಜನ ಮಾಡೋರು ಇಲ್ಲ. ಇಲ್ಲ ರೀ, ಈಗ ಸೆಗಣಿ ದಬ್ಬದಾಗ ಆಗೋದಿಲ್ರಿ, ಸೆಗಣಿ ದಬ್ಬದಾಗ ಆಗಲ್ರಿ. ಟ್ಯಾಕ್ಟ್ರಿ ಮಾಡ್ಕೊಳ್ಳೋದು, ಹೊಲ ಅರಗದು, ಬಿತ್ತದು ಅಂತ ಇಷ್ಟು ಮೇಲೆ ನಡೆದವು. ಹೆಂಗ ಅನಿಸೋದು ಶರಣಪ್ಪ ಅವ್ರು ನಿಮ್ಮ ಒಣಬೇಸದ ಒಕ್ಕಲ್ತನ? ಈಗಂದ್ರೆ ಸರಿಯಾದ ಮಳೆಗಾಲ ನಮ್ಗೆ ಒಳ್ಳೇದಾಗುತ್ತೆ. ನೀರಾವರಿ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಲಿಲ್ಲ ನೀವು ಬೋರ್ಗೀರ್ ಹಾಕಿ? ಇಲ್ರಿ, ನಮ್ಮಲ್ಲಿ ಎಲ್ಲರೂ ಹಿಂಗೆ ನಮ್ಮಲ್ಲಿ ಉಪ್ರಿಗೆ ಸಪ್ಳಿದವ್ರು ನೀರು, ಅಕ್ಕಡೆ ಸಪ್ಳಿತ ಅನ್ನೋದು ನಾವು ಕೈ ಬಿಟ್ಬಿಟ್ಟಿವಿ, ನಾವು ಮಾಡಿಲ್ಲ. ಊರಲ್ಲಿ ಯಾರೂ ಅದು ಕೈ ಹಾಕಕ್ ಹೋಗಿಲ್ಲ. ಇಲ್ರಿ, ಅಂದ್ರೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಒಕ್ಕಲ್ತನ ಒಳ್ಳೆ ಲಾಭದಲ್ಲಿ ಐತಿ ಒಣಬೇಸಾಯದ ಒಕ್ಕಲ್ತನ? ಹ್ಞೂ ರೀ, ಅಡ್ಡರಿಗೆ ಬಿತ್ತಿರೋ ನಮ್ಗೆ ಅನುಕೂಲ ಆಯ್ತಲ್ಲ, ಸುಮ್ಮನೆ ಯಾಕೆ ತೋಟ ಮಾಡ್ಕೊಂಡು ಒಂದು ಎಕರಡಿಕೇಳಿ ಇಷ್ಟು ಮೇಲೆ ನಾವು ಹೊಂಟಿವಿ. ಒಳ್ಳೇದು ಶರಣಪ್ಪ ಅವರು ನಿಮ್ಮ ಕೆಲವೊಂದಿಷ್ಟು ವಿಚಾರ ಹಂಚಿಕೊಂಡೋದಕ್ಕೆ. ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ಇದುವರೆಗೆ ಲಿಂಗಸೂರು ತಾಲೂಕಿನ ಆದಾಪುರ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈ ದಿನದ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕಡಲೆಕಾಳು 4,545 ರೂಪಾಯಿಗಳು, ಹತ್ತಿಯ ಹೈಬ್ರಿಡ್ 9,000 ರೂಪಾಯಿಗಳಿಂದ 10,800 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,000 ರೂಪಾಯಿಗಳಿಂದ 5,472 ರೂಪಾಯಿಗಳು, ಈರುಳ್ಳಿ 1,350 ರೂಪಾಯಿಗಳು, ಭತ್ತ 1,850 ರೂಪಾಯಿಗಳಿಂದ 1,900 ರೂಪಾಯಿಗಳು, ಕೆಂಪು ತೊಗರಿ 4,900 ರೂಪಾಯಿಗಳಿಂದ 7,735 ರೂಪಾಯಿಗಳು. ರೈತ ಬಾಂಧವರೇ, ಇವು ಈ ದಿನದ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿದ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳಿದಿರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಕೇಳೋಣ. ಹವಾಮಾನ ಮುನ್ಸೂಚನೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 4 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು 1-2 ದಿನ ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 90-92% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 56-58% ಇರುವ ಸಾಧ್ಯತೆ ಇದೆ. ಗಾಳಿ ವೇಗ ಪ್ರತಿ ಗಂಟೆಗೆ 3-5 ಕಿಲೋಮೀಟರ್